ದಿನಾಂಕ 9/1/2023 ಒಳಗೆ ದೂರವಾಣಿ ಮೂಲಕ ಅಥವಾ ಖುದ್ದಾಗಿ ಸಂಪರ್ಕಿಸುವ ವಿಳಾಸ ಡಾ ಶಿವಲೀಲಾ ಪಾಟೀಲ್ ಕೃಷಿ ಮಹಾವಿದ್ಯಾಲಯ ನವಿಲೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7411680410. ಶಿವಮೊಗ್ಗ ಜಿಲ್ಲೆಯ ಗಾಜನೂರಿನ ಜವಾಹರ ನವೋದಯ ವಿದ್ಯಾಲಯದ 2023-24 ಸಾಲಿನ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/1/2023 ಆಗಿರುತ್ತದೆ. ಅರ್ಜಿಯನ್ನು ಈ ಕೆಳಕಂಡ ವೆಬ್ಸೈಟ್ನಲ್ಲಿ ಸಲ್ಲಿಸಬಹುದಾಗಿದೆ. https://navodaya@govi.in. ಹೆಚ್ಚಿನ ಮಾಹಿತಿಗಾಗಿ 7411118775 ಹಾಗೂ 7795775346 ಸಂಪರ್ಕಿಸಲು ಸೂಚಿಸಲಾಗಿದೆ. ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಹೊಳಲೂರು ಶಿವಮೊಗ್ಗ ತಾಲೂಕು. ಇಲ್ಲಿ ಇನ್ಸ್ಟಾಲೇಷನ್ ಹಾಗೂ ಸರ್ವಿಸಿಂಗ್ ಆಫ್ ಸಿಸಿಟಿವಿ 13 ದಿನಗಳ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿದೆ. ಆಸಕ್ತಿ ಇರುವ ನಿರುದ್ಯೋಗಿ ಯುವಕರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಭ್ಯರ್ಥಿಯು 18-45 ವಯೋಮಿತಿ ಒಳಗಿನವರಾಗಿರಬೇಕು. 8ನೇ ತರಗತಿ ಉತ್ತೀರ್ಣರಾಗಿರಬೇಕು. ಗ್ರಾಮೀಣ ಭಾಗದ ಬಿಪಿಎಲ್ ಪಡಿತರ ಚೀಟಿ ಹೊಂದಿರಬೇಕು ಮತ್ತು ಸ್ವ ಉದ್ಯೋಗ ಪ್ರಾರಂಭಿಸಲು ಆಸಕ್ತಿ ಇರಬೇಕು. ತರಬೇತಿ ಅವಧಿಯಲ್ಲಿ ಉಚಿತ ಊಟ ವಸತಿ ವ್ಯವಸ್ಥೆ ಇರುತ್ತದೆ. ತರಬೇತಿಯು 31/1/2023 ಪ್ರಾರಂಭವಾಗಲಿದ್ದು ಆಸಕ್ತರು ಹೆಸರು, ವಿಳಾಸ, ಮೊಬೈಲ್ ನಂಬರ್, ವಿದ್ಯಾರ್ಹತೆ ಮತ್ತು ವಯಸ್ಸಿನ ವಿವರಗಳೊಂದಿಗೆ ನಿರ್ದೇಶಕರು ಗ್ರಾಮೀಣ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ಹೊನ್ನಾಳಿ ರಸ್ತೆ ಹೊಳಲೂರು 577216 ಶಿವಮೊಗ್ಗ ತಾಲೂಕು. ಇವರಿಗೆ ಕೂಡಲೇ ತಕ್ಷಣವೇ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ 8660062683. ಇನ್ನೊಂದು ಸಂಖ್ಯೆ 9481955721 ಸಂಪರ್ಕಿಸಲು ಕೋರಲಾಗಿದೆ. ಸೇವಾ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಚಿತ್ರಗೀತೆಗಳನ್ನು ಕೇಳಿವಿರಿ. ಮಂದಾಕಿನಿ ಚಿತ್ರದ ಗೀತೆ ಶ್ರೇಯಾ ಘೋಷಾಲ್ ಹಾಗೂ ಅಭಿಜಿತ್ ಸಾವಂತ್ ಹಾಡಿದ್ದಾರೆ. ಸಂಗೀತ ಕೆ ಕಲ್ಯಾಣ ಅವರದು. ಕಂಗಳಲ್ಲಿ ಕದ್ದು ಕದ್ದು ಕುಂತು ಬಿಟ್ಟೆನ, ಒಮ್ಮೆ ತಂಗಾಳಿಯಲ್ಲಿ ನನ್ನೊಡುಗಿ ಗೆಜ್ಜೆಯಲ್ಲಿ ಸದ್ದು ಮಾಡಿ ಸೋತು ಬಿಟ್ಟೆನ. ನನ್ನವಳು ಮೈನ ಕೊಡುವೆ ಮನಸ್ಸು ಮೈನ, ನನ್ನೆದೆಗೆ ನನ್ನ ಬಳೆ ಸೋಪಾನ. ಸಾಕಬೇಕು, ಪ್ರೀತಿ ಮಾಡಬೇಕು. ಬಣ್ಣಗಳ ಹೊತ್ತು ನಿಂತೆ ನಾ ಕಣೇ ಸರದಾರ ಚಿತ್ರದ ಗೀತೆ ರಾಜೇಶ್ ಆಡಿದ್ದಾರೆ. ಪಿಪ್ಪಿ ಪಿಪ್ಪಿ ಡೋಲು ಈ ಮಂಗಳವಾದ್ಯ ಕೇಳು, ಈ ಮಾರಾಣಿಗೆ ಕಂಕಣ ಕೂಡಿ ಬಂದು ಬಂದು ಬಳಗ ಬಂದು ಇಡೀ ಅಕ್ಷತೆನ ತಂದು ಮನಸಾರೆ ಎಲ್ಲ ಹಾರೈಸಿ ಮುಂದೆ ಕುಂತು ಈ ಯೋಗಾನ ಶುಭ ಯೋಗಾನ ಈ ಯೋಗಾನ ಶುಭ ಯೋಗಾನ ಕೋಟಿ ದೇವರು ಹರಸಲೇಬೇಕು. ಪಿಪ್ಪಿ ಪಿಪ್ಪಿ ಡೋಲು ಈ ಮಂಗಳವಾದ್ಯ ಕೇಳು ಮಾರಾಣಿಗೆ ಕಂಕಣ ಕೂಡಿ ಬಂತು ಬಂದು ಬಳಗ ಬಂದು ಇಡೀ ಅಕ್ಷತೆನ ತಂದು ಮನಸಾರೆ ಎಲ್ಲ ಹಾರೈಸಿ ಮುಂದೆ ಕುಂದು ಕೇಳು ಈ ಮಾರಾಣಿಗೆ ಕಂಕಣ ಕೂಡಿ ಬಂದು ಬಂದು ಬಳಗ ಬಂದು ಹಿರಿಯಕ್ಷತೆನ ತಂದು ಮನಸಾರೆ ಎಲ್ಲ ಹಾರೈಸಿ ಮುಂದೆ ಕುಂತು ಗಂಡದೆ ಚಿತ್ರದ ಗೀತೆ ಅಂಜನಾ ಸ್ವಾಮಿ ಹಾಗೂ ಚಕ್ರಿ ಹಾಡಿದ್ದಾರೆ. ಕಿರಕಿರ ಕಿರಕಿರ ತಿರುಗಿದೆ ಹೃದಯವೇ, ಸರಸರ ಸರಸರ ಉಳಿದಿದೆ ಹೃದಯವೇ. ಈ ಜೀವ ನಿನಗಾಗಿ ನೀನೆಂದು ನನಗಾಗಿ ನನಗೆಲ್ಲ ನೀನಾಗಿ ನಮ ಕರೆಯಲಿ, ನಾವಿಬ್ಬರೇ ನಮಗೆ ಜೊತೆಯಲಿ, ಏನಾಗಲಿ ನೂರೆಂಟು ವಿಘ್ನಗಳೇ ನಮಗೆದುರು ಬಂದರು, ಏನಂಟು ಬಿಡವಿನ್ನು ಯಾರೇನೇ ಅಂದರು, ಕಣ ಕಣ ತನು ಮನ ಪ್ರೀತಿಗೆ ಅರ್ಪಣ ಮುಗಿಯದು ಅಡಿಯದು ಪ್ರೇಮದ ಸಿಂಚನ ನಿನಗುತ ಜಿನುಗುತ್ತಿದೆ, ಕಿರಗಿರ ಕಿರಗಿರ ತಿರುಗಿದೆ ಹೃದಯವೇ, ನಿನಗಾಗಿ ನೀನೆಂದು ನನಗಾಗಿ ನನಗೆಲ್ಲ ನೀನಾಗಿ ನೀನೀಗ ನಾನಾಗಿ ಪ್ರೀತಿ ಒಂದಾಗಿದೆ, ಜೀನಾಯ ಹಾ ಮನ್ನಾಯ ಹಾ ಪ್ರೇಮಾಯ ಹಾ ಪ್ರೇಮ ಹಾ ಪ್ರೇಮ ಮಸಾಲಾ ಚಿತ್ರದ ಗೀತೆ, ಹಾಡಿದ್ದರೆ ಚಿತ್ರ. ಜುಮ ಜುಮ ಜುಮ್ಮ ಜುಮ ಜುಮ ಜುಮ್ಮ ಜುಮ ಜುಮ್ಮ ಜುಮ ಜುಮ್ಮ ಜುಮ ಜುಮ್ಮ ಜುಮ ಜುಮ್ಮ ಜುಮ ಜುಮ ಜುಮ್ಮ ಜುಮ ಜುಮ ಜುಮ್ಮ ಜುಮ ಜುಮ್ಮ ಜುಮ ಜುಮ್ಮ ಜುಮ ಜುಮ್ಮ ಜುಮ ಜುಮ್ಮ ಸ್ತ್ರೀ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬಿ ಆರ್ ಛಾಯಾ.